ನಿಮಗೆಲೆಗೆ ಮೊನ್ನೆ ಆಂಡೆಯೇ ಎನ್ನ ಬನ್ನಿಲ್ಲ ದಿಂದಾಂಡೆಯೇ ದನಿ ಮಗಲಗ ಮೊನ್ನೆ ಆಂಡೆಯೇ ಎನ್ನ ಬನ್ನಿಲ್ಲ ದಿಂದಾಂಡೆಯೇ ದನಿ ಮಗಲಗ ಮೊನ್ನೆ ಆಂಡೆಯೇ ಎನ್ನ ಬನ್ನಿಲ್ಲ ದಿಂದಾಂಡೆಯೇ ಅಲ್ಲ ಅಹೋಯ್ ಅಹೋಯ್ ಅಲ್ಲ ಅಹೋಯ್ ಅಹೋಯ್ ಅಲ್ಲ ರೂಪನಾ